ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ ನೇಗಿಲ ಯೋಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಮುಂಗಾರು ಹಂಗಾಮಿಗೆ ಕರ್ನಾಟಕ ರಾಜ್ಯ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಕುರಿತು ರಾಯಚೂರು ತಾಲೂಕಿನ ಪ್ರತಿನಿಧಿಯಾದ ಶಂಕರಗೌಡ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ ಮತ್ತು ಮಾನ್ವಿ ತಾಲೂಕಿನ ಲಕ್ಷ್ಮಣ ಹೊಸಮನಿ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಹಾಗಾದರೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೇಳೋಣ ಮುಂಗಾರು ಹಂಗಾಮಿಗೆ ಕರ್ನಾಟಕ ರಾಜ್ಯ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಕುರಿತು ರಾಯಚೂರು ತಾಲೂಕಿನ ಪ್ರತಿನಿಧಿಯಾಗಿರುವ ಶಂಕರಗೌಡ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ಡಾ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದರೆ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತೇಳಿ ನಾವು ಕರ್ನಾಟಕದಲ್ಲಿ ಅದನ್ನು ಕರಿತಾ ಇದ್ದೇವೆ. ಈಗಾಗಲೇ ರೈತರು ಜಿಲ್ಲೆಯಾದ್ಯಂತ ರೈತ ಬಾಂಧವರು ಮುಂದೆ ಬಂದು ಈ ಒಂದು ಬೆಳೆ ವಿಮೆಯನ್ನು ತುಂಬುತ್ತಾ ಇದ್ದಾರೆ, ಮಾಡಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆಯಿಂದ ರೈತರಿಗೆ ಯಾವ ರೀತಿ ಲಾಭ ಆಗ್ತವೆ, ರೈತರು ಹೇಗೆ ವಿಮೆಯನ್ನು ಮಾಡಿಸ್ಬೇಕು, ಎಂಥ ಸಂದರ್ಭದಲ್ಲಿ ಅವರಿಗೆ ವಿಮೆ ಬರುತ್ತೆ, ಯಾವ ರೀತಿ ವಿಮೆಯನ್ನು ಸಂದಾಯ ಮಾಡ್ತಾರೆ ರೈತರ ಅಕೌಂಟಿಗೆ, ಯಾವ ಸಂದರ್ಭದಲ್ಲಿ ಇದು ಆಗುತ್ತೆ, ಜೊತೆಗೆ ಬೆಳೆ ವಿಮೆಯನ್ನು ಕೊಡಬೇಕಾದ್ರೆ ಏನು ಒಂದು ನಿಯಮಗಳನ್ನು ಪಾಲನೆ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ರಾಯಚೂರು ಜಿಲ್ಲೆಯ ಸಂಯೋಜಕರಾದಂಥ ಶಂಕರಗೌಡರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಮಾಹಿತಿಯನ್ನು ಹಂಚ್ಕೋತಿದ್ದಾರೆ. ಬನ್ನಿ ಅವರಿಂದ ಮಾಹಿತಿಯನ್ನು ಕೇಳೋಣಂತ. ನಮಸ್ಕಾರ ಶಂಕರಗೌಡ್ರೆ. ನಮಸ್ಕಾರ ಸರ್. ಹೇಳಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಥವಾ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿಗೆ ಪ್ರಾರಂಭವಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಮಾಡಿಸ್ಬೇಕಾದ್ರೆ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನೇನು ದಾಖಲಾತಿಗಳು ಬೇಕು, ಕೊನೆ ದಿನಾಂಕ ಯಾವಾಗಿದೆ ಅಂತಕ್ಕಂಥದ್ದು? ನಿಮಗಾಗಲೇ ತಿಳಿದಿರುವಂತೆ 2015-16 ಸಾಲಿಂದನೇ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭವಾಗೈತಿ ನಮ್ಮ ಜಿಲ್ಲೆಯಲ್ಲೂ ಕೂಡ. ಇದರದ್ದು ಮುಖ್ಯ ಉದ್ದೇಶ ತಮಗೆ ತಿಳಿದಿರುವಂತೆ ಬೆಳೆಗಳಿಗೆ ಸಂಬಂಧಿಸಿದಂತೆ ಹಲವಾರು ಅಪಾಯಗಳಿಂದ ಬೆಳೆ ನಷ್ಟವಾದಾಗ ರೈತರನ್ನು ರಕ್ಷಿಸುವಂತಹ ಒಂದು ಮಾಧ್ಯಮದ ಬೆಳೆಯಾಗಿ ಇದು ಕೆಲಸ ಮಾಡ್ತಾ ಇದೆ. ಅಂದರೆ ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂಗಾರು ಹಂಗಾಮಿನಲ್ಲಿ ಸಂಭವಿಸುವಂತಹ ಈ ಆಣೆಕಲ್ಲು ಮಳೆ ಆಗಿರ್ಬೋದು ಅಥವಾ ಈ ನದಿ ಪ್ರವಾಹಗಳಿಂದ ಆಗಿರ್ಬೋದು ಅಥವಾ ಹೆಚ್ಚಿನ ಮಳೆ ಸುರಿದು ಹೋದ ವರ್ಷ 19ರಲ್ಲಾಗಿರ್ತಕ್ಕಂಥ ನಮಗೆ ಬೀಳ್ತಕ್ಕಂಥ ಸರಾಸರಿ ಮಳೆಗಿಂತ ಕೂಡ ಹೆಚ್ಚಿಗೆ ಮಳೆ ಬಿದ್ದಾಗ ಕೆಲವೊಂದಿಷ್ಟು ಬೆಳೆಗಳು ನೀರನ್ನು ತಾಳಲಾರದೆ ಸತ್ತೋಗ್ತಕ್ಕಂಥ ಮೂಮೆಂಟ್ ಇರುತ್ತೆ. ಅಂಥಲ್ಲಿ ಕೂಡ ವೈಯಕ್ತಿಕವಾಗಿ ಕೂಡ ಇಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಅದನ್ನು ನಮ್ಮ ರೈತ ಬಾಂಧವರಿಗೆ ನಾವು ತಿಳಿಸ್ತಾ ಇದ್ದೀವಿ. ಎಷ್ಟೋ ಜನ ರೈತರುಗಳಿಗೆ ಅದು ಇನ್ನೂ ಕೂಡ ನಾನು ಮುಟ್ಟಿಲ್ಲ ಅಂತ ತಿಳ್ಕೊತೀನಿ. ಆದರೂ ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೇನೆ ರೀ, ಏನಾದರೂ ಅಕಾಲಿಕವಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ ರೈತರು ನೇರವಾಗಿ ಈ ಒಂದು ಫ್ಯೂಚರ್ ಜನರಲ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಇವರಿಗೆ ಒಂದು ಕಾಲ್ ಟ್ರೂಲ್ ಫ್ರೀ ನಂಬರ್ ಇರುತ್ತೆ. ಅಂದರೆ ಅದು ಮೊಬೈಲ್ನಿಂದನೇ ನೀವು 24 ಗಂಟೆ ಒಳಗನೆ ರೈತರು ತಮ್ಮ ಒಂದು ಮಾಹಿತಿಯನ್ನು ಈ ಒಂದು ಕಂಪ್ಲೇಂಟ್ಗೆ ನೀವು ಮಾಡಿದ್ರಿ ಅನ್ನಪ್ಪ ಅಂತಂದರೆ ಅವರು 72 ಗಂಟೆ ಒಳಗನೆ ಇನ್ಶೂರೆನ್ಸ್ ಕಂಪ್ನಿಯವರು ಅದಕ್ಕೆ ಸಂಬಂಧಪಟ್ಟಂಥ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ PDOಗಳ ಮುಖಾಂತರ ಆ ಸ್ಪಾಟ್ಗೆ ನಾವು ಹೋಗ್ಬಿಟ್ಟು ಅಲ್ಲೇ ಲೋಕಲೈಸ್ ಕ್ಲೈಮ್ ಅಂತಂದು ಹೇಳಿಬಿಟ್ಟು ಆ ಥರ ಏನಾದರೂ ಘಟನೆ ಆದಾಗ ಅಲ್ಲಿ ಕ್ಲೈಮ್ ಕೊಡೋದಕ್ಕೆ ಅವಕಾಶ ಇದೆ. ಇದರಲ್ಲಿ ಭತ್ತ ಮತ್ತು ಕಬ್ಬು ಈ ಎರಡೂ ಬೆಳೆಗಳನ್ನು ಹೊರತುಪಡಿಸಿ, ಭತ್ತಕ್ಕೆ ಯಾಕಂದರೆ ನಾವು ಹೈಡ್ರಾಲಜಿಕಲ್ ಕ್ರಾಪ್ ಅಂತ ಕರಿತಾ ಇದ್ದೇವೆ, ಒಂದು ನೀರಿನಿಂದನೇ ಬೆಳೀತಾ ಇರತಕ್ಕಂಥ ಬೆಳೆ ಆಗಿದೆ, ಅಲ್ಲಿ ಕೂಡ ನಮಗೆ ಕೊಡೋಕ್ಕಾಗಲ್ಲ. ಬಟ್ ಅದಕ್ಕಿಂತ ಮುಂಚಿತವಾಗಿ ಅಫಸಲತೆ ಅಂತಂದು ಕರಿತಾ ಇರ್ತೇವೆ ನಾವು, ಅಂದರೆ ಪ್ರಿವೆಂಟೆಡ್ ಸೋಯಿಂಗ್ ಅಂತಂದು ಕೂಡ ರೈತರಿಗೆ ಇದರಿಂದನೂ ಕೂಡ ಇಲ್ಲಿ ಬೆಳೆ ವಿಮೆ ಸಿಗ್ತಕ್ಕಂಥ ಒಂದು ಮೂಮೆಂಟ್ ಇದೆ. ಹೆಂಗೆ ಅಂತಂದಪ್ಪ ಅಂದರೆ ಸರ್, ನಾವು ನಿಗದಿಪಡಿಸಿದಂಥ ಇನ್ಶೂರೆನ್ಸ್ ತುಂಬತಕ್ಕಂಥ ನಿಗದಿಪಡಿಸಿದಂಥ ದಿನಾಂಕದ ಒಳಗೆ ಮಳೆ ಬಾರದೇ ಇದ್ದಂಥ ಮುಂಚಿತವಾಗಿ, ಅಂದರೆ ಈಗ ಕಟ್ತಕ್ಕಂಥ ದಿನಾಂಕ ಇವತ್ತು 31ನೇ ತಾರೀಕು ಐತಿ, ಅಂದರೆ ಯಾವುದು ನಮ್ಮದು ಈ ಹೋಬಳಿ ಮಟ್ಟದ ಬೆಳೆಗಳಾಗಿರ್ಬೋದು, ಹತ್ತಿ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಎಳ್ಳು ಆಗಿರ್ಬೋದು, ಜೋಳ ಆಗಿರ್ಬೋದು, ಈ ಯಾವ್ಯಾವ ನಾವು ಬೆಳೆಗಳನ್ನು ಬೆಳೀತಾ ಇದ್ದೀವಿ ಅದು ನಿಗದಿಪಡಿಸಿದಂಥ ದಿನಾಂಕದ ಒಳಗಡೆಗೆ ಮಳೆ ಬಾರದೇ ಇರತಕ್ಕಂಥ ಮೂಮೆಂಟಲ್ಲಿ ಅಥವಾ ಆ ದಿನಾಂಕ ಮುಗಿದ ನಂತರ ಕೂಡ ಮಳೆ ಬರಲಿಲ್ಲ ಅಂದ್ರೆ ಅಲ್ಲಿ ನಾವು ಗೌರ್ಮೆಂಟ್ನಿಂದ ಸರ್ ನಮ್ಮದು ಈ ದಿನಾಂಕದೊಳಗನ ಬರಬೇಕಿತ್ತು ಮಳೆ ಬಂದಿಲ್ಲ ಅಂತಂದೇಳಿ ನಾವಲ್ಲಿ ಪ್ರಿವೆಂಟೆಡ್ ಸೋಯಿಂಗ್ ಅಂತಂದೇಳ್ಬಿಟ್ಟು 25% ರೈತರಿಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯ ಕೂಡ ಈ ಯೋಜನೆಯಲ್ಲೈತಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು 2019ರಲ್ಲಿ ಮಾನ್ವಿ ಮತ್ತು ಸಿಂಧನೂರು ತಾಲೂಕಿಗೆ ₹23.50 ಕೋಟಿಗಳನ್ನು, ಅದೇ ರೀತಿ ಸಿಂಧನೂರು ತಾಲೂಕಿಗೆ ₹24 ಕೋಟಿಗಳನ್ನು ನಾವು 25%ನಲ್ಲಿ ಅದನ್ನು ಪ್ರಿವೆಂಟೆಡ್ ಸೋಯಿಂಗ್ ಅಂತಂದೇಳಿ ಕೊಟ್ಟಂಥದ್ದು ಕೂಡ ಇದೆ. ಈ ರೀತಿಯಾಗಿ ನಮಗೆ ಈ ನಾಟಿ ಮಾಡುವಿಕೆ ಅಂತಕ್ಕಂಥ ಸಂದರ್ಭಕ್ಕಿಂತ ಮುಂಚಿತವಾಗಿ ಮಳೆ ಬರಲಿಲ್ಲ ಅಂದಾಗ ಅಥವಾ ನಾವು ತುಂಬ್ತಾ ಇರತಕ್ಕಂಥ ನಿಗದಿಪಡಿಸಿದಂಥ ದಿನಾಂಕದ ಒಳಗಡೆಗೆ ಅದು ಏನಾದರೂ ಮಳೆ ಬಾರದೇ ಇರತಕ್ಕಂಥ ಮೂಮೆಂಟಲ್ಲಿ ಅಲ್ಲಿ ನಾವು ಅಫಸಲತೆ ಅಂತಂದೇಳಿ ಕೊಡೋದಕ್ಕೂ ಕೂಡ ಅವಕಾಶ ಇದೆ. ಈಗ ನೀವು ಹೇಳ್ದಂಗೆ ಸರ, ಈಗ ರೈತರುಗಳು ಇನ್ಶೂರೆನ್ಸನ್ನು ತುಂಬ್ತಾ ಇದ್ದಾರೆ, ಬಟ್ ರೈತರುಗಳಿಗೆ ಇನ್ಶೂರೆನ್ಸು ಸಕಾಲದಲ್ಲಿ ಸಿಗ್ತಾ ಇಲ್ಲ. 2018-19ರಲ್ಲಿ ತುಂಬ ಚೆನ್ನಾಗಿ ಬಂತು, 19ರಲ್ಲಿ ಪರವಾಗಿಲ್ಲ, 20ರಲ್ಲಿ ಕೂಡ ಈಗ ನಾನು ಹೇಳ್ದಂಗೆ 8 ಕೋಟಿ ರೂಪಾಯಿಗಳು ಆಲ್ರೆಡಿ ಬಿಡುಗಡೆ ಆಗಿದೆ, ಇನ್ನೂ ಕೂಡ ಬರ್ತಾ ಇದೆ. ಯಾಕಂದರೆ ಒಂದು ವರ್ಷದಲ್ಲಿ ನಾವು ಮುಂಗಾರು ಹಂಗಾಮು, ಹಿಂಗಾರು ಹಂಗಾಮು, ಬೇಸಿಗೆ ಹಂಗಾಮು ಅಂತ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಮಗೆ 20ನೇ ಇಸ್ವಿಗೆ ಸಂಬಂಧಪಟ್ಟಂತೆ ಮುಂಗಾರು ಹಂಗಾಮಿನ ಅಮೌಂಟು ಬಿಡುಗಡೆ ಆಗಿದೆ, ರೈತರ ಅಕೌಂಟ್ಗೆ ಕೂಡ ಆಲ್ರೆಡಿ ಜಮೆ ಆಗ್ತಾ ಇದೆ. ಆದರೆ ಇದೇ ಒಂದು ಸಂದರ್ಭದಲ್ಲಿ ನಾನು ರೈತರಿಗೆ ಮುಖ್ಯವಾಗಿ ಇನ್ನೊಂದು ಮಾಹಿತಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನೀವು ಹೇಳ್ದಂಗೆ ಸರ, ನಿಗದಿಪಡಿಸಿರ್ತಕ್ಕಂಥ ದಿನಾಂಕ ಮುಗಿತಾ ಬರ್ತಾ ಇದೆ. ಈ ವರ್ಷ ಕೂಡ ಈಗಾಗಲೇ ನಮಗೆ ಮಳೆ ತುಂಬ ಚೆನ್ನಾಗೂ ಬರ್ತಾ ಇದೆ, ಒಂದು ಕಡೆ ಭಾಳ ವಿಕೋಪನೂ ಆಗ್ತಾ ಇದೆ. ಈ ವಿಕೋಪ ಸಂಭವಿಸ್ತಕ್ಕಂಥ ಒಂದು ಮೂಮೆಂಟಲ್ಲಿ, ಮುಂದೆ ನಮಗೆ ಬೆಳೆ ಬೆಳೆದಂಥ ಮೂಮೆಂಟಲ್ಲಿ ಏನಾದರೂ ಈ ರೀತಿ ಘಟನೆಗಳು ಸಂಭವಿಸಿದ ಅಂದ್ರೆ ನೇರವಾಗಿ ರೈತರಿಗೆ ನಾವು ವೈಯಕ್ತಿಕವಾಗಿ ಕೂಡ ಇಲ್ಲಿ ಕ್ಲೈಮ್ ಕೊಡೋದಕ್ಕೆ ಅವಕಾಶ ಇದೆ. ದಯವಿಟ್ಟು ರೈತ ಬಾಂಧವರು ಈ ಒಂದು ಮಾಹಿತಿಯನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು. ಮತ್ತೆ ನಾನು ಈಗ ಒಂದು ಟ್ರೋಲ್ ನಂಬರ್ ಕೂಡ ಹೇಳ್ತಾ ಇದ್ದೇನೆ ಸರ್, ಟೋಲ್ ಫ್ರೀ ನಂಬರ್ ಇರುತ್ತೆ, 1-8-0-0-2-6-6-4-1-4-1. ಇನ್ನೊಂದು ಸರಿ ಹೇಳ್ತಾ ಇದ್ದೇನೆ ರೀ, 1-8-0-0-2-6-6-4-1-4-1. ಈ ನಂಬರ್ಗೆ ನಾವು ಕರೆ ಮಾಡಿ, ಇವರು ಹಿಂದಿ, ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಕೂಡ ಮಾತಾಡ್ತಾರೆ. ನೀವು ತಿಳ್ಕೊಂಡಿರ್ತೀರಿ ಸರ್ ಅವರು ಬರೀ ಹಿಂದಿಯಲ್ಲೇ ಮಾತಾಡ್ತಾರೆ ಅಂತಂದೇಳಿ, ಇಲ್ಲ ಸರ್, ನೀವು ಮಾಡಿದಂಥ ಮೂಮೆಂಟಲ್ಲಿ ಅವ್ರು ಹಿಂದಿಯಲ್ಲಿ ಮಾತಾಡಿದ್ರು ಕೂಡ ಕನ್ನಡ ಅಂತಂದೇಳಿ ನೀವು ಹೇಳಿದ್ರು ಅಂತಂದರೆ ಅಲ್ಲಿ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಕನ್ನಡ ಮಾತಾಡ್ತಕ್ಕಂಥವ್ರ ಕೈಯಲ್ಲಿ ಕೊಡ್ತಾರೆ. ಇದು ನಷ್ಟ ಹೊಂದಿರತಕ್ಕಂಥ 78 ಗಂಟಿತ ಒಳಗಾಗಿನೇ ಸೂಚನೆ ಮಾಡಬೇಕು ನೀವು, ಅಂದ್ರೆ ವೈಯಕ್ತಿಕ ರೈತರು ಫೋನ್ ಮಾಡಬಹುದು ಟೋಲ್ ಫ್ರೀಗೆ? ಹೌದು, ವೈಯಕ್ತಿಕವಾಗಿ. ವೈಯಕ್ತಿಕವಾಗಿನೇ ಮಾಡಬೇಕು ಸರ್. ಇದಕ್ಕೆ ನಾವು ಪೂರ್ತಿ ಆ ವಿಲೇಜು ಅಥವಾ ಆ ಪಂಚಾಯತಿ ಅಥವಾ ಆ ಒಂದು ಹೋಬಳಿ ಅಥವಾ ಒಂದು ತಾಲೂಕು ಸಂಭವಿಸ್ತು ಅನ್ನಪ್ಪ ಅಂದ್ರೂ ಕೂಡ ಓವರ್ಆಲ್ ಆಗಿ ಕೂಡ ನಾವು ಜಾಯಿಂಟ್ ಸರ್ವೆ ಅಂತಂದು ಹೇಳಿಬಿಟ್ಟು ನಮ್ಮ ತಹಸೀಲ್ದಾರ್ ನೇತೃತ್ವದಲ್ಲಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿ ಕೂಡ ಇಲ್ಲಿ ಪರ್ಸೆಂಟೇಜ್ ಆಫ್ ಲಾಸ್ ಅಂತಂದು ಕೊಡೋದಕ್ಕೂ ಅವಕಾಶ ಇದೆ. ಆದರೆ ನಮ್ಮ ಮಳೆ ಹೆಂಗಾಗಿದೆ ಅಂದಪ್ಪ ಅಂದ್ರೆ ಮಾನ್ವಿಯಲ್ಲಾಗಿರ್ತಕ್ಕಂಥ ಮಳೆ ರಾಯಚೂರಲ್ಲಿ ಇರಲ್ಲ, ರಾಯಚೂರು ಸಿಟಿಯಲ್ಲಿ ಆಗಿರ್ತಕ್ಕಂಥದ್ದು ಮುಂದೆ ನಮ್ಮ ಕಲ್ಮಲಕ್ಕೆ ಹೋದ್ರು ಕೂಡ ಮತ್ತೊಂದು ಹೊಲಕ್ಕೆ ಇರೋದಿಲ್ಲ. ಒಂದು ಮಳೆ ಆದಾಗ ಹೆಚ್ಚಿನ ಮಳೆ ಯಾವುದಾದ್ರೂ ಒಂದು ನಿಗದಿಪಡಿಸಿದಂಥ ರೈತನ ಹೊಲದಲ್ಲಿ ಸುರಿದಾಗ ಅಲ್ಲಿ ಬೆಳೆ ತುಂಬ ನಷ್ಟ ಆಗ್ತಿರುತ್ತೆ. ಯಾಕಂದರೆ ಹತ್ತಿ ಮತ್ತು ನಿಮಗೆ ಸಂಬಂಧಪಟ್ಟಂತೆ ಸರ ಈ ಸೂರ್ಯಕಾಂತಿ ಅಥವಾ ಶೇಂಗಾ ಈ ಎಲ್ಲ ಬೆಳೆಗಳು ಏನಿದಾವಲ್ಲ ಸರ, ತೊಗರಿ ಆಗಿರ್ಬೋದು, ಒಂದು ದಿವಸ ನೀರು ನಿಂತ್ಕೊಂಡ್ರೆ ತೊಂದರೆ ಇಲ್ಲ. ಅದೇ ಒಂದು ದಿವಸದಿಂದ ಎರಡನೇ ದಿವಸಕ್ಕೆ ನೀರು ನಿಂತ್ಕೊಂತು ಆ ಬೆಳೆಗಳು ಸಾಯೋದಕ್ಕೆ ಅಥವಾ ಅವು ನಷ್ಟ ಹೊಂದೋದಕ್ಕೆ ಕಾರಣ ಆಗ್ತವೆ. ಅಂಥ ಮೂಮೆಂಟಲ್ಲಿ ನಾವು ಈ ನಂಬರ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರಿ ಅಂದ್ನಪ್ಪ ಅಂದ್ರೆ ಅವರು ನಮಗೆ ಮೇಲ್ ಮುಖಾಂತರ ಯಾವ ತಾಲೂಕಿನಲ್ಲಿ ಯಾವ ರೈತಂದು ಅವ್ರ ಇನ್ಸೂರೆನ್ಸ್ ಕಟ್ಟಿರ್ತಕ್ಕಂಥ ರೈತ ನಂಬರನ್ನು ನಮಗೆ ಕೊಡ್ತಾರೆ. ನಾವು ನೇರವಾಗಿ ನಿಮ್ಮ ಹೊಲಕ್ಕೆ ಬಂದ್ಬಿಟ್ಟು ಅಲ್ಲಿ ನಿಮಗೆ ಇನ್ಸೂರೆನ್ಸನ್ನು ನಾವು ಸ್ಪಾಟ್ನಲ್ಲೇ ಕ್ಲೈಮ್ ಎಷ್ಟು ಪರ್ಸೆಂಟ್ ಅಂತೇಳಿ ಆ ಒಂದು ಬೆಳೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಂದರೆ ಗ್ರಾಮ ಪಂಚಾಯತಿ ಪಿ ಡಿ ಒ ಅಥವಾ ನಮ್ಮ ತಹಸೀಲ್ದಾರ್ ಕಚೇರಿಯಿಂದ ಇರತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ನಮ್ಮ ಅಗ್ರಿಕಲ್ಚರ್ ಎ ಡಿ ಅವರು ಅಥವಾ ಎ ಓರು ಇವರು ಯಾರಾದರೂ ನಾವು ಕರ್ಕೊಂಡೋಗಿರ್ತೀವಿ ಅವರು ನಾವು ಅಲ್ಲಿ ಇಬ್ಬರೂ ಕೂಡ ಅದನ್ನು ಎಷ್ಟು ಪರ್ಸೆಂಟೇಜ್ ಲಾಸ್ ಆಗಿದೆ ಅಂತ ಇರತಕ್ಕಂಥ ಒಂದು ಮೂಮೆಂಟನ್ನು ಅವರಿಗೆ ಹೇಳಿಬಿಟ್ಟು ಅಲ್ಲೇ ಸ್ಪಾಟು ಕೂಡ ಕೊಡಿಸ್ತಾ ಇರ್ತೀವಿ. ಬಟ್ ಆ ರೈತನಿಗೆ 25% ಆಗಿರ್ಬೋದು ಅಥವಾ 30% ಆಗಿರ್ಬೋದು ತಗೊಂಡ ನಂತರದಲ್ಲಿ ಅದು ಬೆಳೆ ಆಧಾರ ಕಟಾವಿಗಿಂತ ಮುಂಚೆ ಇತ್ತು ಅಂದ್ರೆ ಅಲ್ಲಿ ಪರ್ಸೆಂಟೇಜ್ ಅಪ್ಪು ಜಾಸ್ತಿ ಇರುತ್ತೆ. ಆ ಬೆಳೆ ತುಂಬಿ ಅದು ಏನಾದರೂ 25 ದಿವಸ ಅಥವಾ 25-30 ದಿವಸದ ಒಳಗಡೆಗೆ ಇತ್ತು ಅಂದ್ರೆ ಕಂಪಲ್ಸರಿ ಆಗಿ 25% ಅಂತೂ ಕೊಡಲೇಬೇಕು. ಬಟ್ ಈ ರೈತನಿಗೆ ಈ ಒಂದು ವಿಮೆಯನ್ನು ಪಡೆದ ನಂತರದಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಲಾಸ್ ಆದಾಗ ಈ ರೈತನಿಗೆ ಬೆಳೆ ವಿಮೆ ಬರಂಗಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಆ ರೈತನಿಗೆ ವೈಯಕ್ತಿಕವಾಗಿ ವಿಮೆಯನ್ನು ಕೊಟ್ಟು ಬಿಟ್ಟಿರ್ತೇವೆ. ಹಾಗಾಗಿಬಿಟ್ಟು ಮುಂದಿನ ದಿನದಲ್ಲಿ ನಾವು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾ ಇರ್ತೇವೆ. ಈ ನಮ್ಮ ರೈತ ಬಾಂಧವರಿಗೆ ಈ ಕ್ರಾಪ್ ಕಟಿಂಗ್ ಅನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದೇ ಒಂದು ದೊಡ್ಡ ಸವಾಲ್ ಆಗಿಬಿಟ್ಟಿದೆ. ಬಾಕಿ ಹೇಳ್ತಾರೆ ಎಲ್ಲ ಕ್ರಾಪ್ ಕಟಿಂಗ್ ಮಾಡ್ತಾರೆ ನಮ್ಗೆ ಗೊತ್ತೇ ಇರೋದಿಲ್ಲ ಎಲ್ಲೋ ಮಾಡ್ತಾರೆ ತಮ್ಮ ಮನಸ್ಸಿಗೆ ಬಂದಲ್ಲಿ ನಾವು ಹೇಳಿದಲ್ಲಿ ಮಾಡ್ಬೇಕು ಅಂತ ಹೇಳಿ ರೈತರು ಹೇಳ್ತಿರ್ತಾರೆ. ಖಂಡಿತ ಸರ್, ಇದನ್ನ ನಾನು ಒಪ್ಕೊಂತೀನಿ. ರೈತರುಗಳಿಗೆ ಇದೊಂದು ಅವಕಾಶವನ್ನು ನಮ್ಮ ಗೌರ್ಮೆಂಟ್ ಅಲ್ಲಿ ಕೊಡಬೇಕಿತ್ತು. ಬಟ್ ಅದು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಎಲ್ಲಾರದನ್ನು ಕೂಡ ನಾವು ಮಾಡೋಕ್ಕಾಗಲ್ಲ. ಇದನ್ನ ನಾವು ಸ್ಯಾಟಲೈಟ್ ಮುಖಾಂತರ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ ವೈಸ್ 1 to 100 ಸರ್ವೆ ನಂಬರ್ ತನಕನು ಆ ಒಂದು ಬೆಳೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದನ್ನ ನಮ್ಮ ಗ್ರಾಮ ಪಂಚಾಯತಿಯ ಪಿ ಡಿ ಒ ಆಗಿರ್ಬೋದು ಅಥವಾ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ನಮ್ಮ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಆಫೀಸರು ಕೂಡ ಇದನ್ನ ಮಾಡ್ತಾ ಇರ್ತಾರೆ. ಇದರಲ್ಲಿ ಯಾರ್ದು ಕೂಡ ಚೆನ್ನಾಗಿರ್ತಕ್ಕಂಥ ಬೆಳೆ ಅಥವಾ ಕೆಟ್ಟದ ಬೆಳೆ ಅಂತ ಮಾಡಂಗಿಲ್ಲ. ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಒಂದು ಬೆಳೆಗೆ ಅವರು ಟೋಟಲ್ 5 ಸರ್ವೆ ನಂಬರ್ಗಳನ್ನು ಆಯ್ಕೆ ಮಾಡಿಕೊಂಡು ಫಾರ್ಮ್ ನಂಬರ್ 1 ಮಾಡಿರ್ತಾರೆ ಸರ್. ಯಾಕೆ 5 ಮಾಡ್ತಾರ ಅಂತ ನೀವು ಕೇಳಬಹುದು. ಯಾಕಂದ್ರೆ ಸಿಸಿ ಮಾಡ್ತಕ್ಕಂಥದ್ದು ಅಂದ್ರೆ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದು ಅಥವಾ ಬೆಳೆ ಅಂದಾಜು ಸಮೀಕ್ಷೆ ಮಾಡ್ತಕ್ಕಂಥದ್ರಲ್ಲಿ ಅವ್ರು 5 ನಂಬರ್ಗಳನ್ನ ಯಾಕೆ ತಗೊಂತಾರ ಅಂದ್ರೆ ಒಬ್ಬ ರೈತ ಅವರಿಗೆ ಪ್ರೈಮರಿ ವರ್ಕರ್ಗೆ ನಾವು ಏನಂತ ಕರಿತೇವೆ ಅಂದ್ರೆ ಈ ಕ್ರಾಪ್ ಕಟಿಂಗ್ ಮಾಡ್ತಾ ಇರತಕ್ಕಂಥ ವರ್ಕರ್ಗೆ ಪ್ರೈಮರಿ ವರ್ಕರ್ ಅಂತ ಕರಿತಾ ಇರ್ತೇವೆ. ಇವ್ರಿಗೆ ತಿಳಿಸ್ದಂಗೆ ಅವ್ರು ಏನಾದ್ರು ಕಟಿಂಗ್ ಮಾಡಿದ್ರು ಅಂದ್ರೆ ಅಲ್ಲಿ ರೈತನಿಗೆ ಲಾಸ್ ಆಗುತ್ತೆ. ಯಾಕಂದ್ರೆ ನಾವು ಹೋದ ವರ್ಷದಲ್ಲಿ ತೆಗೆದಿರ್ತಕ್ಕಂಥ ಬೆಳೆ ಆಧಾರದ ಮೇಲೆ ಕ್ಲೈಮ್ ಕೊಡಕ್ ಬರಂಗಿಲ್ಲ. ಅದು ಕಳೆದ 5 ವರ್ಷದಲ್ಲಿ ಎವರೇಜ್ ಆಧಾರದ ಮೇಲೆ ತಗೊಳ್ತಾ ಇದ್ದೀವಿ. ಈ ಆಧಾರದ ಮೇಲೆ ನಾವು ಕೊಡ್ಬೇಕಂದ್ರೆ ಆ ರೈತಂದು ಏನಾದ್ರು ಕಟ್ ಮಾಡ್ದ ಅನ್ಯಪ್ಪ ಅಂತಂದ್ರೆ ಕಳೆದ ವರ್ಷ ಹೈ ಈಲ್ಡಿಂಗಿಗೆ ಹೋಗ್ಬಿಡ್ತೈತಿ. ಹೋದ ವರ್ಷ ಏನ್ ಈಲ್ಡಿಂಗ್ ಬಂದಿತ್ತು ಹೈ ಈಲ್ಡಿಂಗಿಗೆ ಹೋಗ್ಬಿಡ್ತು, ಅವಾಗ ರೈತನಿಗೆ ಲಾಸ್ ಆಗುತ್ತೆ. ಇವಾಗ ನಾವ್ ಏನ್ ಮಾಡಿದೀವಿ, ನಮ್ಮ ತಹಸೀಲ್ದಾರ್ ಸರ್ಗೆ ಅಥವಾ ನಮ್ಮ ಡಿ ಸಿ ಅವ್ರಿಗೆ ಕೂಡ ಅಥವಾ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಕಂಪಲ್ಸರಿ ಆಗಿ ಯಾವುದೇ ಕ್ರಾಪ್ ಕಟಿಂಗ್ ಮಾಡ್ಬೇಕಂದ್ರೂ ಕೂಡ ಸಂಬಂಧಪಟ್ಟಂತ ರೈತನಿಗೆ ನಾವು ತಿಳಿಸಿ ಆ ಊರಿನಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯ ಅಥವಾ ಆ ವ್ಯಕ್ತಿಯ ಅಥವಾ ಆ ಸರ್ವೆ ನಂಬರ್ ಪಕ್ಕದಲ್ಲಿರ್ತಕ್ಕಂಥ ರೈತರಿಗೂ ಕೂಡ ಮಾಹಿತಿಯನ್ನು ನೀಡಿ ಅವರ ಒಂದು ನೇತೃತ್ವದಲ್ಲಿನೇ ಈ ಕ್ರಾಪ್ ಕಟಿಂಗ್ ಅನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಪ್ರಚಾರ ಆಗಬೇಕು, ಗೊತ್ತಾಗಬೇಕು ಅವ್ರಿಗೂ ಮಾಡ್ತಾರೆ ಹೇಗೆ ಮಾಡ್ತಾ ಇದಾರೆ ಅಂತಕ್ಕಂಥದ್ದು ಗೊತ್ತಾಗಬೇಕಾಗುತ್ತೆ. ಯಾಕಂದ್ರೆ ಇವ್ರು ಹೆಂಗೋ ಬಂದ್ರು ಏನೋ ಮಾಡ್ಕೊಂಡು ಹೋದ್ರು ಅಂತಕ್ಕಂಥದ್ದು ಬೇಕಾಗಿಲ್ಲ. ಯಾಕೆ ಇದಕ್ಕೋಸ್ಕರ ನಮ್ಮ ಪ್ರೈಮರಿ ವರ್ಕರ್ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದಾರೆ, ಅವ್ರಿಗೆಲ್ಲ ಕೂಡ ಟ್ರೈನಿಂಗ್ ಕೊಟ್ಟಿರ್ತೀವಿ. ಬಟ್ ಅವ್ರು ಮಾಡ್ತಕ್ಕಂಥದ್ದು ಇತರರಿಗೆ ಅದು ಗೊತ್ತಾಗ್ತಾ ಇಲ್ಲ. ಇವರು ಏನೋ ಬಂದ್ರು ಮಾಡ್ಕೊಂಡು ಹೋದ್ರು ಅಂತಕ್ಕಂಥದ್ದು ಬೇಡ. ಇನ್ಮೇಲೆ ಏನ್ ಮಾಡೋಣ, ನಾವು ಕೂಡ ಹೇಳ್ತಾ ಇದ್ದೀವಿ ನಮ್ಮ ಒಂದು ಅಧಿಕಾರಿಗಳಿಗೆ, ಯಾರೇ ವ್ಯಕ್ತಿಗಳಿಂದ ಸಿಸಿ ಮಾಡಬೇಕು ಅನ್ನಪ್ಪ ಅಂತಂದ್ರೆ ಆ ಸಂಬಂಧಪಟ್ಟಂತ ರೈತನಿಗೆ ಅಥವಾ ಆ ಸಂಬಂಧಪಟ್ಟಂತ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅಥವಾ ಊರಿನಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳು ಅಥವಾ ಯಾರಾದರೂ ಹಿರಿಯ ವ್ಯಕ್ತಿಗಳಿಗೆ ಈ ಮಾಹಿತಿಯನ್ನು ಕೊಟ್ಟಾಗ ಅವರು ಕೂಡ ಬರಬೇಕಾಗುತ್ತೆ. ಅಲ್ಲಿ ಬಂದಾಗ ಅವ್ರ ಎದುರಿಗೆನ ನೇರವಾಗಿ ಮಾಡ್ಕೊಂಡಾಗ ಹೌದಪ್ಪ ಇದು ಕರೆಕ್ಟ್ ಬಂತು ಇಷ್ಟು ಬಂತ, ನೀವು ಕೂಡ ದಾಖಲಾತಿ ಬರ್ಕೊಳ್ರಿ, ತಪ್ಪೇನಿಲ್ಲ. ಅದನ್ನು ಯೋಜನೆಯಲ್ಲಿ ಅವರು ಬೆಳೆ ವಿಮೆ ಮಾಡಿಸಿದಾರಪ್ಪ ಮಾಡಿಸಿಲ್ಲ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇಲ್ಲಿ ಇದನ್ನ ಮಾಡ್ತಕ್ಕಂಥವ್ರು ನಮ್ಮ ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಅವರು ಅದು ಹೋದ ವರ್ಷದಲ್ಲಿ ಅಥವಾ ಕಳೆದ 5 ವರ್ಷದಲ್ಲಿ ಬಂದಿರತಕ್ಕಂಥ ಒಂದು ಬೆಳೆಯ ಇಳುವರಿ ಆಧಾರದ ಮೇಲೆ ಇಲ್ಲಿ ಕ್ಲೈಮ್ ಕೊಡೋದಕ್ಕೆ ಅವಕಾಶ ಇದೆ ಸರ್. ಇದನ್ನ ನಾವು ರೈತರು ತಿಳ್ಕೊಬೇಕಾಗಿದೆ. ಅದ್ರ ಜೊತೆಗೆ ಸರ್ ನಿಮ್ಗೆ ಇನ್ನೂ ಹೇಳಬೇಕು ಅಂದ್ನಪ್ಪ ಅಂದ್ರೆ, ಈಗ ಬೆಳೆ ಸಾಲ ಪಡೆಯದ ರೈತರಿಗೆ ನಾವು 19ರವರೆಗೆ ಕೂಡ ಕಡ್ಡಾಯ ಇತ್ತು, ಈಗ ಕಡ್ಡಾಯ ಇಲ್ಲ. ನಮ್ಮ ರೈತರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನನ್ನ ಇನ್ಶೂರೆನ್ಸ್ ಹೆಂಗು ಬ್ಯಾಂಕ್ನ ಮುರ್ಕೊಂತಾರ ಬಿಡು ಅಥವಾ ಕಟ್ ಮಾಡ್ತಾರ ಅಂತ ಅವ್ರ ತಲೆಯಲ್ಲಿರುತ್ತೆ. ಬಟ್ ಅದನ್ನ ಅದನ್ನ ನೀವು ಸ್ವಲ್ಪ ರೈತರು ಅಲ್ಲ ಇಲ್ಲಿ ರೈತರು ನಮಗೆ ಬೇಡ ಅಂತಂದ್ರೆ ಅಷ್ಟೇ ಬರೆದು ಕೊಡ್ಬೇಕು ಅವರು. ಹೌದು ಇಲ್ಲ ಆಟೋಮೆಟಿಕ್ ಬೇಕು ಅಂದ್ರೆ ಬರೆದು ಕೊಡ್ಬೇಕು, ಬೇಕಂದ್ರೆ ಬರೆದು ಕೊಡ್ಬೇಕು, ನಮ್ಮೂರು ತುಂಬಿಕೊಳ್ಳಂಗಿಲ್ಲ, ತುಂಬಿಕೊಳ್ಳಲ್ಲ. ಇಲ್ಲ ಸರ್, ಬೆಳೆ ಸಾಲ ಪಡೆದವರಿಗೆ. ಹೌದು ಪಡೆದವರಿಗೆ, ಅದು ಕಡ್ಡಾಯ ಇತ್ತು, ಐದು ಚಿಕ್ಕ ಇತ್ತು, ಈಗ ಐದು ಚಿಕ್ಕ ಆಗಿದೆ, ಮೊದಲು ಕಡ್ಡಾಯ ಇತ್ತು, ಈಗ ಅದನ್ನ ನಾವು ಬದಲಾವಣೆ ಮಾಡಿದೀವಿ ಸರ್. ಯಾವ ರೈತ ನಮ್ಗೆ ಇನ್ಶೂರೆನ್ಸ್ ಬೇಕು ಅಂತಾರೋ ಬ್ಯಾಂಕಿಗೆ ಹೋಗ್ಬಿಟ್ಟು ಸರ್ ನಂದು ಕಟ್ಟ್ರಿ ಸರ್ ನಾವು ಕಟ್ತೇನೆ ಇನ್ಶೂರೆನ್ಸ್ ಮಾಡಿಸ್ತೇನೆ ಅಂತ ಬರೆದು ಕೊಟ್ಟಾಗ ಅದು ಮುಚ್ಚಳಿಕೆ ಪತ್ರ ಅಥವಾ ಅವ್ರದ ಒಪ್ಪಿಗೆ ಪತ್ರ ಬರೆದು ಕೊಟ್ಟಾಗ ಮಾತ್ರ ಕಟ್ ಮಾಡೋದಕ್ಕೆ ಇಲ್ಲ. ಹಾಂ, ಅದು ನಮ್ಮ ರೈತರು ಸ್ವಲ್ಪ ಇವಾಗ ಇಲ್ಲಿವರೆಗೂ ಕೂಡ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ನಾನು ನನಗೆ ತಿಳಿದ ಮಟ್ಟಿಗೆ ನನ್ನ ಒಂದು ಜಿಲ್ಲೆ ಅಥವಾ ನನ್ನ ಒಂದು ತಾಲೂಕಿಗೆ ಸಂಬಂಧಪಟ್ಟಂತೆ ನಾನು ಈ ಇಕ್ರಿ ಸಾಟಲ್ ಕೆಲಸ ಮಾಡುವಾಗ ಒಂದು ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ. ಕ್ರಾಪ್ ಕಟಿಂಗ್ ಅನ್ನ ಆಕ್ಚುಲಿ ಮಾಡಬೇಕು ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಮನ್ನು ಕರೀತಾ ಇದ್ದಾರೆ, ಇನ್ ಮುಂದೆ ನಿಮ್ಮ ನೇತೃತ್ವದಲ್ಲೇ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀವೇನು ಭಾಗವಹಿಸ್ತಾ ಇದ್ರಲ್ಲ, ನಿಮ್ಮ ಒಂದು ಅನುಕೂಲದ ಆಧಾರದ ಮೇಲೆ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನೀವು ಕಟ್ ಆಫ್ ಡೇಟ್ ಒಳಗಡೆನೆ ಇನ್ಶೂರೆನ್ಸ್ ಅನ್ನು ತುಂಬಿಕೊಂಡು ಅಲ್ಲಿ ನೀವು ಭಾಗವಹಿಸಿದ್ರು ಅಂದ್ಯಪ್ಪ ಅಂದ್ರೆ ನಿಮಗೂ ಕೂಡ ಖಾತ್ರಿ ಆಗ್ತತಿ ನೀವು ಇದು ಹೆಂಗ್ ಮಾಡ್ತಾ ಇದಾರ ಏನಂತಂದೇಳಿ. ಆ ನಂತರದಲ್ಲಿ ಬೆಳೆ ಏನಾದರೂ ಅಕಾಲಿಕವಾದ ಮಳೆ ಸುರಿತಕ್ಕಂತ ಮೂಮೆಂಟ್ ಲಾಸ್ ಆಯ್ತು ಅಂದಾಗ ಅಯ್ಯೋ ನಾ ಕಟ್ಟಲಿಲ್ಲಲ್ಲಪ್ಪ ಇನ್ಶೂರೆನ್ಸ್ ಕಟ್ಟಿದ್ದೆ ಅಂದ್ರೆ ಬರ್ತಿತ್ತು, ಪಕ್ಕದ ರೈತ ಕಟ್ಟಿದ ಬಂತು ಅಂತಕ್ಕಂತ ನಾವು ವ್ಯಥೆ ಪಡೋದ್ಬೇಡ. ಅದಕ್ಕೋಸ್ಕರ ನೋಡಿ, 18ರಲ್ಲಿ ಬಂದಿದೆ ಒಪ್ಕೊಂತಾನೆ, 19ರಲ್ಲಿ ಬಂದಿದೆ ಒಪ್ಕೊಂತ, 20ರಲ್ಲಿ ಕಡಿಮೆ ಆಯ್ತು ಅಂತಂದ್ರೆ 20ರಲ್ಲಿ ಬೆಳೆ ಒಂದು ಇಳುವರಿ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ, ನೋಡೋಣ. ಅದು ಯಾಕಂದ್ರೆ ಇದನ್ನ ನಾನು ಮೊದಲನೇ ಹೇಳಿಬಿಟ್ಟೆ, ಅಕಾಲಿಕವಾಗಿ ಅಥವಾ ಅಪಾಯಗಳಿಂದ ಬೆಳೆ ನಷ್ಟವಾದಾಗ ರೈತರನ್ನ ರಕ್ಷಿಸುವಂತ ಒಂದು ಮಾಧ್ಯಮ ಅಂದ್ಯಪ್ಪ ಅಂದ್ರೆ ನಾವು ಬೆಳೆ ವಿಮೆ ಅಂತ ಹೇಳ್ತಾ ಇದ್ದೀವಿ. ಅದು ಮುಳುಗಡೆ ಆಗಿರ್ಬೋದು ಅಥವಾ ಅಣೆಕಲ್ಲು ಮಳೆ ಆಗಿರ್ಬೋದು, ಪ್ರಕೃತಿ ವಿಕೋಪ ಆಗಿರ್ಬೋದು, ಇಂತ ಒಂದು ಸಂದರ್ಭದಲ್ಲಿ ನಿಮಗೆ ಅದು ಅನುಕೂಲ ಆಗ್ತತಿ ಅನ್ನೋ ಒಂದು ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೇನೆ ಸರ್. ಇದನ್ನು ಈ ನೋಡ್ರಿ ಶಂಕರಗೌಡರೇ, ನೀರಾವರಿ ಭತ್ತಕ್ಕೆ, ಈರುಳ್ಳಿ ನೀರಾವರಿಗೆ ಮತ್ತು ಹುರುಳಿ ಮಳೆಯಾಶ್ರಿತ ಸೂರ್ಯಕಾಂತಿ ನೀರಾವರಿಗೆ 16/8/2021 ಕೊನೆ ದಿನಾಂಕ. ಹೌದು, ಅದರಂತೆ ಉಳಿದಂತ ಎಲ್ಲಾ ಬೆಳೆಗಳಿಗೇನಿದೆಯಲ್ಲ 31/7/2021 ಕೊನೆ ದಿನಾಂಕವನ್ನು ನಿಗದಿ ಮಾಡಿದ್ದೀರಿ. ಈ ಒಂದು ಕೊನೆ ದಿನಾಂಕದ ಒಳಗಾಗಿ ರೈತರು ಎಲ್ಲಿ ಹೋಗಬೇಕು, ಜೊತೆಗೆ ಹೇಗೆ ಕಟ್ಟಬೇಕು, ಏನೇನು ಒಂದು ದಾಖಲಾತಿಗಳು ಬೇಕಾಗ್ತವೆ? ಇದು ಒಂದು ಒಳ್ಳೆ ಪ್ರಶ್ನೆ ಸರ್ ನೀವು ಕೇಳಿರ್ತಕ್ಕಂಥದ್ದು. ಇದು ನಮ್ಮ ರೈತರಿಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ನಾವು ಎಲ್ಲ ರೈತರಿಗೂ ಕೂಡ ಹೇಳ್ತಾ ಇದ್ದೀವಿ, ಈ ಕಾಮನ್ ಸರ್ವಿಸ್ ಸೆಂಟರ್ ಅಂತಂದು ಹೇಳ್ತಾ ಇದ್ದೀವಿ, ಅಂದರೆ ಸಾಮಾನ್ಯ ಸೇವಾ ಕೇಂದ್ರಗಳು ಅಂತಂದು ಹೇಳಿಬಿಟ್ಟು ನಮ್ಮ ರೈತ ಬಾಂಧವರು ಅಲ್ಲಿಗೆ ತಮ್ಮ ಪಹಣಿ, ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಅದಕ್ಕೆ ಸಂಬಂಧಪಟ್ಟಂತ ಅಮೌಂಟು ಅಂದ್ರೆ ರೈತರ ವಿಮೆ ಅಂತ ಅದು ಪಾಲುದಾರರು ಇರ್ತದಲ್ಲ, 2% ಆ ಅಮೌಂಟ್ ಅನ್ನ ನೀವು ತಗೊಂಡೋಗಿ ಅಲ್ಲಿ ಕೊಟ್ಟರಿ ಅಂದ್ಯಪ್ಪ ಅಂತಂದ್ರೆ ಅವರು ನಿಮಗೆ ರೆಸಿಪ್ಟ್ ಅನ್ನ ಕೊಡ್ತಾರೆ, ಒಂದು ಅಕ್ನಾಲೆಜ್ಮೆಂಟ್ ಅನ್ನ ಕೊಡ್ತಾರೆ, ಅದನ್ನ ನೀವು ಕಂಪಲ್ಸರಿ ಆಗಿ ಇಟ್ಕೋಬೇಕು, ಅದನ್ನ ಕಾಯ್ದು ಇಟ್ಕೋಬೇಕು. ಆಮೇಲೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕೂಡ ಬರ್ತದೆ, ಅದನ್ನ ಸ್ವಲ್ಪ ಸೇವ್ ಮಾಡಿ ಇಟ್ಕೊಂಡ್ರು ತುಂಬಾ ಚೆನ್ನಾಗಿ ಅನುಕೂಲ. ದಯವಿಟ್ಟು ರೈತ ಬಾಂಧವರಿಗೆ ನಾನು ಕಳಕಳಿಯಿಂದ ಕೇಳಿಕೊಳ್ಳೋದೇನಂದ್ರೆ, ನೀವು ಆಧಾರ್ ಸಂಖ್ಯೆ ನಿಮ್ಮ ಬ್ಯಾಂಕಿಗೆ ನೋಂದಣಿ ಆಗಿರ್ತಕ್ಕಂಥದ್ದನ್ನು ಮೊದಲು ಖಾತ್ರಿ ಪಡಿಸ್ಕೊಂಡ್ಬಿಟ್ಟು ಈ ಮಾಹಿತಿಯನ್ನು ನೀವು ಪಡ್ಕೊಳ್ರಿ. ಯಾಕಂದ್ರೆ ಈಗ ಮಿಸ್ ಮ್ಯಾಚಿಂಗ್ ಆಗಿರ್ಬೋದು ಅಥವಾ ನಮ್ಮದು ಕೆಲವೊಂದಿಷ್ಟು ಅಮೌಂಟು ಲಾಸ್ಟ್ ಟೈಮ್ 19/20 ಬಂದಿರತಕ್ಕಂಥ ಅಮೌಂಟು ಎಷ್ಟೋ ಇನ್ನೂ ಕೂಡ ಕ್ಲೈಮ್ ಆಗಿಲ್ಲ, ಅದು ಬ್ಯಾಂಕಲ್ಲಿ ಸಮಸ್ಯೆ ಆಗಿದೆ, ಮಿಸ್ ಮ್ಯಾಚಿಂಗ್ ಅಂತಂದು ಒಂದು ಬರ್ತಾ ಇದೆ, ಅಥವಾ ಅದು ಆಧಾರ್ ಸೀಡಿಂಗ್ ಆಗಿಲ್ಲ ಅಂತಂದೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಅದಕ್ಕೆ ನಿಮಗೆ ಟೈಮ್ ಇದೆ, ದಯವಿಟ್ಟು ನಿಮ್ಮ ಸಂಬಂಧಪಟ್ಟಂತ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಅನ್ನು ತಗೊಂಡೋಗಿ ನೀವು ನಿಮ್ಮ ಅಕೌಂಟ್ಗೆ ಆಧಾರ್ ಅನ್ನ ಲಿಂಕ್ ಮಾಡಬೇಕು. ಅದನ್ನ ಮಾಡೋದ್ರಿಂದ ಆ ನಂಬರ್ ಅನ್ನ ಮಾತ್ರ ಕೊಡಬೇಕು, ಇವರು ಅಕೌಂಟ್ ನಂಬರ್ ಆಧಾರ್ ಲಿಂಕ್ ಆದಂತ ಅಕೌಂಟ್ ನಂಬರ್ ಅನ್ನ ಕೊಡಬೇಕು, ತುಂಬಾ ಚೆನ್ನಾಗಿ ಕ್ಲೈಮ್ ಆಗುತ್ತೆ ಸರ್ ಅದು. ಅಥವಾ ಆಧಾರ್ ಕಾರ್ಡ್ ಅನ್ನ ಕರೆಕ್ಟ್ ಆಗಿ ಲಿಂಕ್ ಆಗಿತ್ತು ಬ್ಯಾಂಕಿಗೆ ಅಂದ್ರೆ ಕಂಪಲ್ಸರಿ ಆಗಿ ಬರುತ್ತೆ. ಈಗ ಇನ್ನೊಂದು ವಿಚಾರ, ಸಾಕಷ್ಟು ರಾಯಚೂರು ಜಿಲ್ಲೆಯಲ್ಲಿ ಲೀಸ್ ಅನ್ನ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಭೂಮಿಯನ್ನ ಬೇರೆ ಬೇರೆ ಬೆಳೆಯನ್ನ ಬೆಳೆದಿರ್ತಾರೆ. ಇಲ್ಲಿ ಲೀಸ್ ಮಾಡುವಂತವರು ಬೇರೆದವರು ಇರ್ತಾರೆ, ರೈತನ ಹೊಲದ ಮಾಲಕ ಬೇರೆ ಇರ್ತಾನೆ, ಇಲ್ಲಿ ಹೇಗೆ ಮಾಡಬಹುದು ಲೀಸ್ ಮಾಡಿದವರು? ಇದು ಅತ್ಯುತ್ತಮವಾದ ಪ್ರಶ್ನೆ ಸರ್. ಕಳೆದ ವರ್ಷ ಅಥವಾ ಇದಕ್ಕಿಂತ 2015-16 ಈ ಒಂದು ಯೋಜನೆ ಬಂದಾಗ ಇಲ್ಲಿ ನಮ್ಮ ಲೀಸ್ ಮಾಡ್ತಾ ಇರತಕ್ಕಂಥ ರೈತರು ಈ ಒಂದು ಯೋಜನೆಯಿಂದ ತುಂಬಾ ವಂಚಿತರಾಗ್ತಾ ಇದ್ರು. ಇವಾಗ ತುಂಬಾ ಅನುಕೂಲ ಆಗಿದೆ ಸರ್, ಈ ವರ್ಷ ಅಂದ್ರೆ 2021-22 ಮುಂಗಾರಿಗೆ ಸಂಬಂಧಪಟ್ಟಂತೆ ನಮ್ಮ ಸಂರಕ್ಷಣೆ ಆ್ಯಪ್ನಲ್ಲಿ ಇದನ್ನ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಮಾಲಕ ರೈತ ನೀವೇ ಆಗಿದ್ರು ಕೂಡ ಸರ್, ನಿಮ್ಮ ಹೊಲವನ್ನ ಲೀಸ್ ಮಾಡ್ತಾ ಇರತಕ್ಕಂಥ ರೈತ ಇಲ್ಲಿ ಇನ್ಶೂರೆನ್ಸ್ ಅನ್ನು ತುಂಬೋದಕ್ಕೆ ಅವಕಾಶ ಇದೆ ಸರ್. ಅದನ್ನ ಹೆಂಗಂತ ನೀವು ಕೇಳಬಹುದು. ಆ ಮಾಲಕ ಯಾರಿರ್ತಾರೋ ಅವ್ರದೇ ಪಾಣಿ ಇರುತ್ತೆ ಸರ್, ಬಟ್ ಲೀಸ್ ಮಾಡ್ತಾ ಇರತಕ್ಕಂಥ ವ್ಯಕ್ತಿಯ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಗಳನ್ನ ಅಥವಾ ಇದಕ್ಕೆ ತುಂಬಾ ಇರತಕ್ಕಂಥ ವಿಮಾ ಮೊತ್ತವನ್ನು ಕೂಡ ಅಥವಾ ಅದಕ್ಕೆ ಪರ್ಸೆಂಟೇಜ್ ನಾವು ಏನಂತ ಕರಿತೀವಿ ಪಾಲುದಾರಿಕೆ ಅಂತ ಕರಿತೀವಿ ಸರ್, ಲೀಸ್ ಮಾಡ್ತಕ್ಕಂಥ ರೈತ ತುಂಬಿದ ಅಂತಂದ್ರೆ ಇಲ್ಲಿ ಈ ವರ್ಷ ತುಂಬಿಕೊಂಡು ಅವರಿಗೆ ಕ್ಲೈಮ್ ಕೊಡೋದಕ್ಕೆ ಅವಕಾಶ ಇದೆ. ಲೀಸ್ ಮಾಡುವವರು ಈ ಒಂದು ವಿಮೆಯಲ್ಲಿ ಭಾಗವಹಿಸಿ ಕಂತನ್ನ ಕಟ್ಟಿ ವಿಮೆ ಸಂರಕ್ಷಣೆಯನ್ನ ಪಡಿಬಹುದು. ಹೌದು ಸರ್, ಮಾಡಬಹುದು. ಇನ್ನು ಮುಖ್ಯವಾಗಿ ಬಹಳಷ್ಟು ಜನ ರೈತರಲ್ಲಿ ಒಂದು ಕೇಳ್ತಿರ್ತಾರೆ ರೈತರು ಏನಂತಂದ್ರೆ, ಸರ್ ವರ್ಷ ಕಟ್ತಾ ಇದ್ದೀವಿ ನಾವು, ಹತ್ತಿಗೆ ಕಟ್ತಾ ಇದ್ದೀವಿ, ಭತ್ತಕ್ಕೆ ಕಟ್ತಾ ಇದ್ದೀವಿ, ಇನ್ನೂವರೆಗೂ ನಮ್ಗೆ ಯಾವುದು ಒಂದು ಬಂದಿಲ್ಲ ಅಂತ ಹೇಳ್ತಿರ್ತಾರೆ, ವಿಮೆ ಬರಲೇ ಇಲ್ಲ ನಮಗೆ ಅಂತಾರೆ, ಇಲ್ಲೇನು ಹೇಳ್ತಿರ್ತಾವೆ? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಸರ್, ನಾವು ನಿಮ್ಗೆ ಆಲ್ರೆಡಿ ಎಲ್ಲ ದಾಖಲಾತಿಗಳನ್ನ ಪ್ರತಿಯೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಆ ಒಂದು ವಿಮೆ ಪಾವತಿ ಆಗಿರ್ತಕ್ಕಂಥ ಮಾಹಿತಿಯನ್ನ ತೋರ್ಪಡಿಸಿದ್ದೀವಿ. ಯಾವೊಬ್ಬ ರೈತರಿಗೂ ಕೂಡ ಎಲ್ಲರಿಗೂ ಇದು ಬರಬೇಕು ಅಂತಂದೇನು ಇಲ್ಲ ಸರ್. ಯಾಕಂದ್ರೆ ನಮ್ಮ ಬೆಳೆ ನಷ್ಟ ಆದಾಗ ಮಾತ್ರ ನಾವು ಆ ಆಧಾರದ ಮೇಲೆ ಕೊಡ್ತಾ ಇದ್ದೀವಿ. ರೈತರು ಬಾಂಧವರು ಹೇಳ್ತಾ ಇದ್ದಾರೆ, ಹೌದ್ರಿ ನಾವು ತುಂಬಾ ನಷ್ಟ ಆಗಿದೆ, ಇದನ್ನ ನಾವು ಎಷ್ಟೋ ಸಾರಿ ನೋಡಿದೇವೆ, ಅಥವಾ ನಮ್ಮಲ್ಲಿ ಬೇರೆ 2 ಕ್ವಿಂಟಲ್ ಬಂದಿದೆ, 3 ಕ್ವಿಂಟಲ್ ಬಂದಿದೆ, ನೀವು ಹೆಂಗ್ ಮಾಡಿದ್ರಿ, ನೀವು ಚೆನ್ನಾಗಿರ್ತಕ್ಕಂಥ ಏರಿಯಾನ ತಗೊಂಡು ಕ್ರಾಪ್ ಕಟಿಂಗ್ ಮಾಡಿರಿ ಅಂತಂದೇಳಿ ಸಮಸ್ಯೆಗಳು ಬರ್ತಾ ಇದಾವೆ ಸರ್. ಬಟ್ ಇಲ್ಲಿ ನಮ್ದು ಅದನ್ನ ನಾವು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಆಧಾರದ ಮೇಲೆ ಈಗ ಅಮೌಂಟ್ ಅನ್ನ ಕೊಡ್ತಾ ಇದೀವಿ. ಇಲ್ಲಿ ರೈತರಿಗೆ ಅದಕ್ಕಿಂತ ಮುಂಚಿತವಾಗಿ ಬೆಳೆಯನ್ನು ರಕ್ಷಣೆ ಮಾಡ್ಬೇಕಂದ್ರೆ ಅಣೆಕಲ್ಲು ಮಳೆ ಬಿದ್ದಾಗೂ ಕೂಡ ಅವಕಾಶ ಇದೆ, ಅಥವಾ ಪ್ರಕೃತಿ ವಿಕೋಪ ಫ್ಲಡ್ ಅಂತದ್ ಬಂತು ಅಂತಂದ್ರೆ, ಅಥವಾ ಭೂಕುಸಿತ ಉಂಟಾತಂದ್ರೆ ಅಲ್ಲಿ ಕೂಡ ಬರ್ತಾ ಇದೀವಿ. ಯಾವ ಆಗಿಲ್ಲ ಅಂದ್ರೆ ಲಾಸ್ಟ್ ನಾವು ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಮೇಲೆ ಹೋಗ್ತಾ ಇದೀವಿ. ಈಗ 19 ಸಂಬಂಧಪಟ್ಟಂತೆ ತುಂಬಾ ಮಳೆ ಬಹಳ ವಿಫಲತೆ ಆಗಿತ್ತು, ಆ ಮೂಮೆಂಟ್ ಅಲ್ಲಿ ಬೆಳೆ ಇಳುವರಿ ಕೂಡ ಕಡಿಮೆ ಇತ್ತು. ಬಟ್ 20 ಇಸ್ವಿಯಲ್ಲಿ ನೀವು ನೋಡಿದ್ನಪ್ಪ ಅಂದ್ರೆ ಮಳೆ ತುಂಬಾ ಜಾಸ್ತಿ ಬಂತು. ನಾವು ಇದನ್ನ ರ್ಯಾಂಡಮ್ ಆಗಿ ಸರ್ವೆ ಮಾಡಿ ಕ್ರಾಪ್ ಕಟಿಂಗ್ ಅನ್ನ ಮಾಡ್ತಾ ಇರ್ತೇವೆ ಸರ್. ಚೆನ್ನಾಗಿ ಬಂದಂತ ರೈತ ಅಥವಾ ಕಡಿಮೆ ಇಳುವರಿ ಬಂದಂತ ರೈತ ಅಂತ ಆಯ್ಕೆ ಮಾಡ್ಕೊಳ್ಳಂಗಿಲ್ಲ. ಅಲ್ಲಿ ಸರ್ವೆ ನಂಬರ್ ವೈಸ್ ನಮ್ಮ DSO ಆಫೀಸ್ನಿಂದ ಇದನ್ನ ಮಾಹಿತಿಯನ್ನ ನಮ್ಮ ಪ್ರೈಮರಿ ವರ್ಕರ್ಗೆ ಕೊಟ್ಟಿರ್ತಾರೆ. ಇದು ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆಗಿರ್ತೈತಿ. ನಾನು ಮೊದಲನೇ ಹೇಳಿದೆ, ಒಂದು ರೈತನಿಗೆ ಒಂದು CC ಮಾಡ್ಬೇಕಂದ್ರೆ ಅದಕ್ಕೆ ಸಪೋರ್ಟಿಂಗ್ ಆಗಿ 5 ಸರ್ವೆ ನಂಬರ್ ಗಳನ್ನ ಆಯ್ಕೆ ಮಾಡಿಕೊಂಡಿರ್ತಾರೆ. ಆ 5 ಕೂಡ ನೀವು ರೈತರು ಇನ್ಮೇಲೆ ನಾನು ಹೇಳಿದನೆಲ್ಲ ಇವಾಗ ನೀವು ಕೂಡ ಭಾಗವಹಿಸೋದಕ್ಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಸರ್ವೆ ನಂಬರ್ 44 ಮಾಡಬೇಕು ಅಂದ್ನಪ್ಪ ಅಂದ್ರೆ 45, 48, 50 ಅಥವಾ 55 ಈ ಸುತ್ತಮುತ್ತಲಿನ 5 ಸರ್ವೆ ನಂಬರ್ಗಳನ್ನು ಕೂಡ ತಗೊಂಡಿರ್ತಾರೆ. ನೀವೇ ಅಲ್ಲಿ ಭಾಗವಹಿಸಿದಾಗ ನನಗೆ ಇದು ಬೇಡಪ್ಪ, ಈ ಹೊಲ ನೀವು ಮಾಡೋದು ಬೇಡ, ಇದು ಸರಿ ಬಂದತಿ, ಇದು ಬೆಳೆ ಇಲ್ಲ, ಇಷ್ಟು ಸರ್ವೆ ನಂಬರ್ ಅದಲ್ಲ, ಇದ್ರ ಇದನ್ನ ಮಾಡಿ ಅಂತ ಹೇಳ್ಬೋದು. ನೀವು ಅಲ್ಲಿ ಹೇಳೋದಕ್ಕೆ ಅವಕಾಶ ಇದೆ. ಈಗ ನಾವು 5 ಸರ್ವೆ ನಂಬರ್ ಆಯ್ಕೆ ಮಾಡ್ಕೊಳ್ತಾ ಇದಾವಲ್ಲ, ನಿಮ್ಮನ್ನ ಇನ್ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೂಡ ನಾವು ಜಮೀನುಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಅವಕಾಶವನ್ನು ನೀವು ಪಡ್ಕೊಳ್ರಿ. ಅದನ್ನ ನಾನು ನಮ್ಮ ಸಂಬಂಧಪಟ್ಟಂತ ನನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ. ಅಲ್ಲಿ ನನ್ನ ಮಾಹಿತಿಯನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ, ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ ಅದನ್ನ. ಇನ್ ಮುಂದಿನ ದಿನದಲ್ಲಿ ಈ ರೈತರಿಗೆ ಈ ರೀತಿ ಅನ್ಯಾಯ ಆಗದಂಗೆ ನಾನು ಸ್ವಲ್ಪ ಅವಕಾಶ ಕೊಡೋದಕ್ಕೆ ನಮ್ಮ ವ್ಯವಸ್ಥಾಪಕರಿಗೆ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಈಗ ರಾಯಚೂರು ಜಿಲ್ಲೆಯಲ್ಲಿ ತಾಲೂಕಾ ಮಟ್ಟದಲ್ಲಿ ಯಾರಾದ್ರೂ ಕಂಪನಿ ವತಿಯಿಂದ ಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದಾರೆ, ಏನಾದರೂ ಅವ್ರ ಹೆಸರು ಫೋನ್ ಸಂಖ್ಯೆನ ಕೊಟ್ಟರೆ ರೈತರು ಅವ್ರನ್ನ ಸಂಪರ್ಕ ಮಾಡಬಹುದು ಅಂತೀರ ಹೇಗೆ? ಸರ್ ನೀವು ಹೇಳದಂಗೆ ಪ್ರತಿ ನಮ್ಮ ತಾಲೂಕು ರಾಯಚೂರು ಜಿಲ್ಲೆಗೆ ಕಂಪನಿ ಅದು ಫ್ಯೂಚರ್ ಜನರಲ್ಲಿ ಇಂಡಿಯಾ ಇನ್ಸೂರೆನ್ಸ್ ಫ್ಯೂಚರ್ ಜನರಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ. ಹೌದು ಸರ್, ಇದೆ. ಅದರಲ್ಲಿ ಈಗ ಆಲ್ರೆಡಿ ನಮಗೆ ಸರ್ಕಾರದಿಂದ ಕೂಡ ನಿರ್ದೇಶನ ಕೂಡ ಬಂದಿದೆ, ಪ್ರತಿ ಕೃಷಿ ಇಲಾಖೆಯಲ್ಲಿ ಒಬ್ಬೊಬ್ಬ ಕ್ಲಸ್ಟರ್ ಅಧಿಕಾರಿ ಇರಲೇಬೇಕು ಅಂತಂದೇಳಿ. ಆ ಪ್ರಕಾರವಾಗಿ ಈಗ ನಾವು ಆಲ್ರೆಡಿ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಸರ್. ನಮಗೆ ಆದಂತ ಒಂದು ಚೇಂಬರ್ ಇದೆ, ಆ ಚೇಂಬರ್ನಲ್ಲಿ ಆ ವ್ಯಕ್ತಿ ಯಾವಾಗಲೂ ಕೂಡ ನಿಮಗೆ ಕಡ್ಡಾಯವಾಗಿ ಆಫೀಸ್ನಲ್ಲಿ ಸಿಗ್ತಾ ಇರ್ತಾನೆ. ಅವ್ರ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ರಾಯಚೂರು ತಾಲೂಕಿನಲ್ಲಿ ನಮಗೆ ಕ್ಲಸ್ಟರ್ ಹೆಡ್ ಅಂತಂದೇಳಿ ಅನಿಲ್ ಜಾಧವ್ ಅಂತಂದೇಳಿದ್ದಾರೆ ಸರ್. ಅವ್ರದ್ದು ಫೋನ್ ನಂಬರ್ ನಾವು ನಿಮಗೆ ಹೇಳ್ತಾ ಇದ್ದೇನೆ ಸರ್, 98 92 40 21 75 ಅಂತ ಇದೆ. ಅದು ಆಲ್ರೆಡಿ ಸುಮಾರು ರೈತರ ಕಡೆಗೆ ಕೂಡ ಇದೆ, ಆದರೂ ಕೂಡ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, 98 92 40 0 21 75 ಅಂತಂದೇಳಿ ಇವರು ರಾಯಚೂರು ಜಿಲ್ಲೆ ಮತ್ತು ರಾಯಚೂರು ತಾಲೂಕನ್ನು ನೋಡ್ಕೊಳ್ತಾ ಇದ್ದಾರೆ. ಅನಿಲ್ ಜಾಧವ್ ಅಂತ ಹೇಳ್ಬಿಟ್ಟು ಇವರ ಹೆಸರು. ಅದೇ ರೀತಿ ನಮ್ಮ ಸಿಂಧನೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಸಿಂಧನೂರು ತಾಲೂಕು ದೊಡ್ಡದಲ್ಲ ಸರ್, ಹಾಗಾಗಿ ಅಲ್ಲಿ ಇಬ್ಬರು ಪ್ರತಿನಿಧಿಗಳನ್ನು ನಾವು ಇಕ್ಕಿದ್ದೇವೆ ಸರ್. ಒಬ್ರು ನಿಂಗಯ್ಯ ಅಂತಂದು ಹೇಳಿದ್ದಾರೆ, ಇವ್ರ ನಂಬರ್ ಬಂದ್ಬಿಟ್ಟು 9008 02 58 062 ಅಂತ ಇದೆ. ಅದೇ ರೀತಿ ಇನ್ನೊಬ್ರು ಸಿದ್ದನಗೌಡ ಪಾಟೀಲ್ ಅಂತ ಇದ್ದಾರೆ ಸರ್, ಅವ್ರದ್ದು ನಂಬರ್ ಬಂದ್ಬಿಟ್ಟು 97 02 09 90 ಅಂತ ಇದೆ. ಅಂದ್ರೆ ಇನ್ನೊಂದ್ಸರಿ ಹೇಳ್ತಾ ಇದ್ದೇನೆ ಸರ್, ಸಿಂಧನೂರು ತಾಲೂಕಿಗೆ ನಿಂಗಯ್ಯ ಅನ್ನೋರು ನಮ್ಮ ಪ್ರತಿನಿಧಿ, ಅವ್ರ ನಂಬರ್ ಬಂದ್ಬಿಟ್ಟು 90 08 02 52 62. ಅದೇ ರೀತಿ ಸಿದ್ದನಗೌಡ ಪಾಟೀಲ್ ಅಂತ ಇದ್ದಾರೆ, ಅವ್ರ ನಂಬರ್ ಬಂದ್ಬಿಟ್ಟು 97 07 09 98 09. ಅದೇ ರೀತಿಯಾಗಿ ನಮ್ಮ ಸಿರ್ವಾರ ತಾಲೂಕಿಗೆ ಮಾಳಿಂಗರಾಯ ಪೂಜಾರಿ ಅಂತ ಇದ್ದಾರೆ, ಇವ್ರ ನಂಬರ್ ಬಂದ್ಬಿಟ್ಟು 77 60 54 56 92. ಅದೇ ರೀತಿಯಾಗಿ ನಮ್ಮ ಮಾನ್ವಿ ತಾಲೂಕಿಗೆ ಪವನ್ ಕುಮಾರ್ ಅಂತ ಇದ್ದಾರೆ ಸರ್, ಇವ್ರದ್ದು ಫೋನ್ ನಂಬರ್ ಬಂದ್ಬಿಟ್ಟು 97 07 12 16 13 3 ಅಂತ ಇದೆ. ಅದೇ ರೀತಿ ನಮ್ಮ ಲಿಂಗ್ಸ್ಗೂರು ತಾಲೂಕಿಗೆ ಸಂಬಂಧಪಟ್ಟಂತೆ ಶಿವಮೂರ್ತಿ ಯಾದವ್ ಅಂತ ಇದ್ದಾರೆ, ಇವ್ರದ್ದು ನಂಬರ್ ಬಂದ್ಬಿಟ್ಟು 88 61 38 57 44. ಅದೇ ರೀತಿಯಾಗಿ ಮಸ್ಕಿ ತಾಲೂಕಿಗೆ ನಮ್ಮ ಇಬ್ರಾಹಿಂ ಬಾಷಾ ಅಂತ ಇದ್ದಾರೆ, ಇವ್ರದ್ದು ಫೋನ್ ನಂಬರ್ ಬಂದ್ಬಿಟ್ಟು 88 80 44 11 88. ಅದೇ ರೀತಿಗೆ ದೇವದುರ್ಗ ತಾಲೂಕಿಗೆ ನಮ್ಮ ಶಕ್ತಿ ಅಂತಂದು ಒಬ್ರು ಕೆಲಸ ಮಾಡ್ತಾ ಇದ್ದಾರೆ, ಆ ಪ್ರತಿನಿಧಿ ಫೋನ್ ನಂಬರು 95 35 48 30 83 ಇಷ್ಟು ನಂಬರ್ಗಳು ನಮ್ಮ ಒಂದು ಈ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂತ ಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದಾರೆ ಸರ್. ಹೆಚ್ಚಿನ ಮಾಹಿತಿಗಾಗಿ ನೀವು ಇವರನ್ನ ನಮ್ಮ ಕೃಷಿ ಇಲಾಖೆಯ ಎಡಿ ಆಫೀಸ್ನಲ್ಲೇ ಇವರು ಪ್ರತಿಯೊಬ್ಬರು ಕೂಡ ಒಂದು ಚೇಂಬರ್ ಇದೆ, ಅಲ್ಲಿ ಕಂಪ್ಲೇಂಟ್ ಬಾಕ್ಸ್ ಕೂಡ ಮಾಡಿದ್ದಾರೆ. ನೀವು ಇವ್ರನ್ನ ಭೇಟಿಯಾಗಿ ನಿಮ್ದು ಏನಾದರೂ ಪ್ರಾಬ್ಲಮ್ಗಳು ಇದ್ವು ಅಂತಂದ್ರೆ ಆ ಬಾಕ್ಸ್ಗೆ ನೀವು ನಿಮ್ಮ ಒಂದು ಪ್ರಶ್ನೆಯನ್ನು ಹಾಕಿದ್ರು ಅಂದ್ರ ಇವರು ಪ್ರತಿ ವಾರದಲ್ಲಿ ಆ ಒಂದು ಕಂಪ್ಲೇಂಟ್ ಅನ್ನು ಸಾಲ್ವ್ ಮಾಡಿ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಸರ್. ಕೊನೆಯದಾಗಿ ಏನು ಹೇಳ್ತೀರಿ, ಯಾಕಂದರೆ ಸಾಕಷ್ಟು ಜನ ರೈತರು ಇಲ್ಲ ರೀ ನಾವು ಮಾಡಿಸ್ತಾ ಇದ್ದೀವಿ ಬಂದಿಲ್ಲ ನಮಗೆ ಏನು ಮಾಡಿಸೋದು ಹಾಗಾಗಿ ಅಂತೇಳಿ ಭಾಳಷ್ಟು ಒಂದು ನಿರಾಸೆಯನ್ನು ವ್ಯಕ್ತಪಡಿಸ್ತಿರ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ. ಕೊನೆಯದಾಗಿ ಅಂಥ ರೈತರಿಗೆ ಏನು ಸ್ಫೂರ್ತಿ ಮಾತನ್ನು ಹೇಳ್ತೀರಿ? ನೋಡ್ರಿ, ನಮ್ಮ ನೆಚ್ಚಿನ ರೈತ ಬಂಧುವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಹೇಳೋಕೆ ಇಷ್ಟಪಡೋದೇನು ಅಂತಂದರೆ, ನಮ್ಮ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ, ಯಾವ ಹೊತ್ತಿನಲ್ಲಿ ಯಾವ ಘಟನೆ ಸಂಭವಿಸುತ್ತೆ ಗೊತ್ತಿಲ್ಲ. ಈ ವರ್ಷದ ಒಂದು ಮನ್ಸೂನ್ ಮುನ್ಸೂಚನೆ ಪ್ರಕಾರ ಮಳೆ ಜಾಸ್ತಿ ಅಂತಂದು ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕಟ್ತಾ ಇರತಕ್ಕಂಥದ್ದು ಕೇವಲ 2%. ಆ 2%ಗೆ ನಮಗೆ ಅಲ್ಲಿ ಪರ್ಸೆಂಟೇಜ್ ಆಫ್ ಲಾಸು 25-30-50% ಅಥವಾ 100% ಕೂಡ ಲಾಸ್ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರ್ಬೋದು. ಆ ಒಂದು ರಿಸ್ಕನ್ನು ನಾವು ಅಕಾಲಿಕವಾಗಿ ಸಂಭವಿಸ್ತಕ್ಕಂಥ ಘಟನೆಗಳಿಂದ ತಪ್ಪಿಸ್ಕೋಬೇಕು ಅನ್ನಪ್ಪ ಅಂತಂದ್ರೆ ದಯಮಾಡಿ ನಾವು ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯ ಒಂದು ವಿಮೆಯನ್ನು ತುಂಬಬೇಕು ಅಂತಂದೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಡೇಟು ಕೂಡ ಬಹಳ ಹತ್ರ ಬರ್ತಾ ಇದೆ, ಆಲ್ರೆಡಿ 2 ತಿಂಗಳಾಯ್ತು ಇದು ಸ್ಟಾರ್ಟ್ ಆಗಿ, 31 ತಾರೀಕು ಅಂದ್ರೆ ಇನ್ನು 8 ದಿವಸ ಟೈಮ್ ಇದೆ. ಅಷ್ಟೊಳಗನ್ನ ರೈತ ಬಾಂಧವರು ತುಂಬಿದ್ರೆ ತುಂಬಾ ಚೆನ್ನಾಗ, ಅದಕ್ಕಿಂತ ಭತ್ತಕ್ಕೆ ಇನ್ನೂ ಕೂಡ ಮುಂದಿನ ತಿಂಗಳು ಹಾಗಾಗಿ ಬಿಟ್ಟು ಲೀಸ್ ಮಾಡ್ತಾ ಇರತಕ್ಕಂತ ರೈತರಿಗೂ ಅವಕಾಶ ಕೊಟ್ಟಿದ್ರಿಂದ ನಿಮ್ಮ ಒಂದು ಈ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ನಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳಾಗಿರ್ಬೋದು ಅಥವಾ ನಮ್ಮ ಪಂಚಾಯಿತಿ ಅಧಿಕಾರಿಗಳನ್ನು ನೀವು ಭೇಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಯೋಜನೆಯ ನೀವು ಲಾಭವನ್ನು ಪಡ್ಕೊಳ್ರಿ ಅಂತಂದು ಹೇಳಿ ನಾನು ಹೇಳ್ತಾ ಇಷ್ಟಪಡ್ತೀನಿ. ಒಳ್ಳೇದು ಶಂಕರಗೌಡರು, ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂದ್ರೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ರೈತ ಬಾಂಧವರು ಕೊನೆಯ ದಿನಾಂಕದ ಒಳಗಾಗಿ ಇದೇ ತಿಂಗಳು 31, ಇನ್ನು ಒಂದು 8 ದಿವಸ ಇದೆ, ಅಷ್ಟರೊಳಗಾಗಿ ಆಸಕ್ತಿ ಇದ್ದಂಥ ರೈತರು ಆಸಕ್ತಿ ಅನ್ನೋದಕ್ಕಿಂತಲೂ ಇದನ್ನು ಮಾಡಿಸೋದು ಭಾಳ ಒಳ್ಳೆಯದು. ರೈತ ಬಾಂಧವರು ಏನು ಒಂದು ಎಕರೆಗೆ ಉದಾಹರಣೆ ಅಂತಂದರೆ ಸೂರ್ಯಕಾಂತಿ ನೀರಾವರಿ 283 ರೂಪಾಯಿ ಇರುತ್ತೆ, ಏನು ದೊಡ್ಡ ಅಮೌಂಟ್ ಅಲ್ಲ. 283 ರೂಪಾಯಿ ಒಂದು ಎಕರೆಗೆ ಕಟ್ಟೋದು, ಎಲ್ಲೋ ಖರ್ಚು ಮಾಡ್ತಿರ್ತೀವಿ ನಾವು 200 ರೂಪಾಯಿ 300 ರೂಪಾಯಿ ಎಲ್ಲ. ರೈತರು ಈ ಒಂದು ವಿಮೆಯ ಕಂತನ್ನು ಕಟ್ಟಿ ಯಾವ ಹೊತ್ತಿನಲ್ಲಿ ಏನಾಗುತ್ತೋ ಗೊತ್ತಾಗೋದಿಲ್ಲ, ಮುಂದಿನ ದಿನಗಳಲ್ಲಿ ರೈತರು ವಿಮೆಯ ಲಾಭವನ್ನು ಪಡ್ಕೊಳ್ಳಿ ಅಂತೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ ಸರ್. ಇದುವರೆಗೂ ಮುಂಗಾರು ಹಂಗಾಮಿಗೆ ಕರ್ನಾಟಕ ರಾಜ್ಯ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಕುರಿತು ರಾಯಚೂರು ತಾಲೂಕಿನ ಪ್ರತಿನಿಧಿಯಾದ ಶಂಕರಗೌಡ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆ ಹಾಗೂ ಪೇಟೆ ಧಾರಣೆಯನ್ನ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 2-3 ದಿನ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಹಗುರದಿಂದ ಚದುರದಂತೆ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ಗರಿಷ್ಠ ಉಷ್ಣಾಂಶ 27 ರಿಂದ 31 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22 23 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ ಶೇಕಡಾ 89% ಮತ್ತು ಕನಿಷ್ಠ ಆರ್ದ್ರತೆ ಶೇಕಡಾ 86% ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಮಧ್ಯಾಹ್ನದ ಸಮಯದಲ್ಲಿ ಸರಾಸರಿ 2-3 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತ ಬಾಂಧವರು ಮುಂದೆ ಹೇಳುವಂತಹ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಲು ಸಲಹೆ ನೀಡಲಾಗಿದೆ. ರೈತ ಬಾಂಧವರು ಸಾಮಾನ್ಯವಾಗಿ ಕೈಗೊಳ್ಳಬೇಕಾದಂತಹ ಕ್ರಮಗಳು, ಕಳೆದ ಕೆಲವು ದಿನಗಳಿಂದ ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ ಬೇಸಾಯ ಪದ್ದತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ ಅತಿ ಹೆಚ್ಚು ಮಳೆಯಾದಂತಹ ಪ್ರದೇಶಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವುದರಿಂದ ಮತ್ತೆ ಮಳೆಯಾದಲ್ಲಿ ನೀರು ನಿಲ್ಲುವುದನ್ನು ತಡೆಗಟ್ಟಬಹುದು. ಇನ್ನು ನಾಟಿ ಮಾಡುವಾಗ ತೋಟಗಾರಿಕೆ ಬೆಳೆಗಳಾದಂತಹ ಮಾವು, ಸೀತಾಫಲ, ಸಪೋಟ ಮತ್ತು ಪೇರಲ ಗಿಡಗಳಿಗೆ ಆಧಾರ ಕೋಲುಗಳನ್ನು ಕಟ್ಟಬೇಕು. ಹವಾಮಾನ ವೈಪರೀತ್ಯದಿಂದ ಬೆಳೆ ಹಾನಿಯನ್ನು ಕಡಿಮೆ ಮಾಡಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಬೆಳೆ ವಿಮೆಯನ್ನು ಮಾಡಿಸಿ ಮಳೆ ನೀರನ್ನು ಆದಷ್ಟು ಕೃಷಿ ಹೊಂಡಗಳಲ್ಲಿ ಅಥವಾ ಮಳೆ ನೀರು ಕೊಯ್ಲಿನ ಮುಖಾಂತರ ಶೇಖರಿಸುವುದರಿಂದ ಅವಶ್ಯಕತೆಗೆ ಅನುಗುಣವಾಗಿ ಉಪಯೋಗಿಸಬಹುದು. ಇನ್ನು ಹತ್ತಿ ಬಿತ್ತನೆ ಮಾಡದಂತಹ ರೈತ ಬಾಂಧವರು ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಫ್ಲೋನಿಕ್ ಮೈಡ್ 50 WG ಅಥವಾ 0.3 ಗ್ರಾಂ ಡೈನೋಟೋಫ್ಯುರಾನ 20 SG ಅಥವಾ 1 ಮಿಲಿಲೀಟರ್ ಅಸಿಟಾಮಿಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಾಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಬಿತ್ತಿದ 20-25 ದಿನಗಳಲ್ಲಿ ಒಂದು ಸಾರಿ ಕೈಗಳೆ ಅಥವಾ ಅಂತರ ಬೇಸಾಯ ಅಥವಾ ಪ್ರತಿ ಎಕರೆಗೆ 300 ಮಿಲಿಲೀಟರ್ ಪೈರಿಥಯೋಬ್ಯಾಕ್ ಸೋಡಿಯಂ ಅನ್ನು 10 EC ಅಥವಾ 300 ಮಿಲಿಲೀಟರ್ ಕ್ವಿಜಿಲೋಫಾಪ್ ಇಥೈಲ 5 EC ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಇನ್ನು ಶೇಂಗಾ ಬಿತ್ತನೆ ಮಾಡದಂತಹ ರೈತ ಬಾಂಧವರು ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗಿ ಹುಳುವಿನ ನಿರ್ವಹಣೆಗೆ ಡೈಮಿಥೊಯೇಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಶೇಂಗಾದಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆ ಕಂಡುಬಂದಲ್ಲಿ 0.5 ಗ್ರಾಂ ಕಾರ್ಬನ್ ಡೈಸಿಮ್ 50 WP ಅಥವಾ 2 ಗ್ರಾಂ ಕ್ಲೋರೋಥೆಲೋನಿಲ್ 75 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರ ವಹಿಸಬೇಕು. ಜೋಳ ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಜೋಳ ಬಿತ್ತಿದ 30 ದಿನಗಳ ನಂತರ ಶೇಕಡಾ 50% ಸಾರಜನಕ ಹಾಗೂ ಪೊಟ್ಯಾಷ್ ಅನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಸೂರ್ಯಕಾಂತಿ ಬಿತ್ತನೆಯಲ್ಲಿ ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕು. ಸೂರ್ಯಕಾಂತಿಯನ್ನು ಜೂನ್ ಜುಲೈ ತಿಂಗಳಿನಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದಂತಹ RSFH 1887 ತಳಿಗಳನ್ನು ಬಿತ್ತಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮ್ಡಾಕ್ಲೋಫ್ರಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆ ಮಾಡುವುದು ಸೂಕ್ತವಾಗಿದೆ. ಇನ್ನು ಟೊಮ್ಯಾಟೊ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ಮಧ್ಯದವರೆಗೂ ಉತ್ತಮವಾದ ಕಾಲವಾಗಿದೆ. ಅರ್ಕ ಅಭೇದ್ ಸಂಕರಣ ತಳಿಯು ಬಹುರೋಗ ನೋರ್ ನಿರೋಧಕ ಶಕ್ತಿಯ ಗುಣವನ್ನು ಹೊಂದಿದೆ. ಈ ತಳಿಯು ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಸಮಯದಲ್ಲಿ ಬೆಳೆಯು ಸೂಕ್ತವಾಗಿದೆ. ಇನ್ನು ಕುರಿ ಸಾಕುವಂತಹ ರೈತ ಬಾಂಧವರು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ.